ಪರಿಸರವನ್ನು ರಕ್ಷಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕೆಂದು ನಾನು ನಿಮ್ಮೆಲ್ಲರನ್ನೂ ಒತ್ತಾಯಿಸುತ್ತೇನೆ. ಹವಾಮಾನ ಬದಲಾವಣೆಯ ಸವಾಲನ್ನು ಎದುರಿಸಲು ನಾವು ನಮ್ಮಲ್ಲಿಯೂ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನಾವು ನಮ್ಮ ಅಭ್ಯಾಸಗಳನ್ನು ಮತ್ತು ನಮ್ಮ ವಿಶ್ವ ದೃಷ್ಟಿಕೋನವನ್ನು ಕೂಡ ಬದಲಾಯಿಸಿಕೊಳ್ಳಬೇಕಾಗಿದೆ. ನಾವು ನಮ್ಮ ದೇಶ, ನದಿಗಳು, ಪರ್ವತಗಳು, ಸಸ್ಯಗಳು ಮತ್ತು ಪ್ರಾಣಿಗಳೊಂದಿಗಿನ ನಮ್ಮ ಸಂಬಂಧವನ್ನು ಬದಲಾಯಿಸಿಕೊಳ್ಳಬೇಕಿದೆ. ನಮ್ಮ ಕೊಡುಗೆಯಿಂದ ಎಂತಹ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದರೆ ಅಲ್ಲಿನ ಜೀವನವು ಅದರ ನೈಸರ್ಗಿಕ ರೂಪದಲ್ಲಿಯೇ ಬೆಳೆಯುತ್ತಾ ಅಭಿವೃದ್ಧಿ ಹೊಂದಬೇಕು. ಆತ್ಮೀಯ ದೇಶವಾಸಿಗಳೇ, ನಮ್ಮ ಗಡಿಗಳನ್ನು ಕಾಯುವ ಸೈನಿಕರು, ಪೊಲೀಸರು ಮತ್ತು ಕೇಂದ್ರ ಸಶಸ್ತ್ರ ಪಡೆಗಳ ಬಗ್ಗೆ ನನಗೆ ವಿಶೇಷ ಗಮನವಿದೆ. ನ್ಯಾಯಾಂಗ ಮತ್ತು ನಾಗರಿಕ ಸೇವೆಗಳ ಸದಸ್ಯರಿಗೂ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ. ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಭಾರತೀಯ ಅಧಿಕಾರಿಗಳಿಗೆ ಮತ್ತು ಅನಿವಾಸಿ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯೊಂದು ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ. ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಸಂಜೆ 7 ಗಂಟೆಗೆ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇಶದ ಜನತೆಯನ್ನ ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಕೇಳಿದಿರಿ. ಕನ್ನಡಕ್ಕೆ ಅನುವಾದ ಡಾಕ್ಟರ್ ಎನ್ ದೇವರಾಜ್, ಪ್ರಸ್ತುತಿ ನಾಗರತ್ನಾಸಿ, ನಿರ್ವಹಣೆ ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ನಂದನ್ ಕುಮಾರ್ ಎಲ್ವೋ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಕೃಷಿರಂಗದಲ್ಲಿ ಇನ್ನು ಮುಂದೆ ಅಂಕಲಗಿಯ ಬಸವರಾಜ್ ಮಾದಿಗರ ಹಾಗೂ ಬಸವರಾಜ್ ಮಾದಿಗರ್ ಅವರು ಹಾಡಿರುವ ಲಾವಣಿ ಪದಗಳನ್ನು ಕೇಳುತ್ತೀರಿ. ಹೋರಾಡಿ ಸ್ವಾತಂತ್ರ್ಯ ಹಾದಿಯನ್ನು ಹುಡುಕಿದರು ಭಾರತೀಯರ, ಸದಾ ಹೋರಾಡಿ ಸ್ವಾತಂತ್ರ್ಯ ಹಾದಿಯನ್ನು ಹುಡುಕಿದರು ಭಾರತೀಯರ, ಬ್ರಿಟಿಷರ ನೇಮಕ್ಕೆ ಎದೆಗುಂದಲಿಲ್ಲ ಈ ಜನರ. ಏ ಬ್ರಿಟಿಷರ ನೀತಿ ನೇಮಕ ಎದೆಗುಂದದೆ ಹೋರಾಡಿದರು ನಮ್ಮ ರಾಷ್ಟ್ರೀಯರ, ನಮ್ಮ ರಾಷ್ಟ್ರೀಯರ. ಎಷ್ಟೋ ವರ್ಷಗಳ ಅಜ್ಞಾನ ಅಂಧಕಾರ ಸಹಿಸಿದವರ ಅನುಭವಿಸಿದ ಕಷ್ಟ ನಷ್ಟಗಳು ಹೇಳುವುದಕ್ಕೂ ದುಸ್ತರ. ಸಿಕ್ಕ ಸಿಕ್ಕಲ್ಲಿ ಕಾಡುತ್ತಿದ್ದರು ಅಪರಾಧಿಗಳಂತೆ ನಾವು ಅವರೆದುರ, ಅಪರಾಧಿಗಳಂತೆ ನಾವು ಅವರೆದುರ. ಹೆದರಬೇಕು ದೇಶೀಯರು ಬ್ರಿಟಿಷರು ಅಲ್ಲಿ ಯಾರು ಕಂಡರ, ಹೆದರಬೇಕಾಗತ್ತಿತ್ತ ದೇಶೀಯರು ಬ್ರಿಟಿಷರು ಅಲ್ಲಿ ಯಾರ ಅವರು ಕಂಡರ. ಮಿಲಿಟರಿ ಆಡಳಿತದ ಏ ಮಿಲಿಟರಿ ಆಡಳಿತ ಬಿಗಿ ಕಾವಲು ನಡೆಸಿದರ, ದಾರಿಗಳಲ್ಲಿ ಹಾದು ಹೋಗುವಂತಿಲ್ಲ ಎಂಥವರಿದ್ದರ. ದೊಡ್ಡ ವತನಿಕರು ಕಪ್ಪು ಕೊಟ್ಟು ಅವರ ಗುಲಾಮರಾದರ, ದೊಡ್ಡ ವತನಿಕರು ಕಪ್ಪು ಕೊಟ್ಟು ಅವರ ಗುಲಾಮರಾದರ. ಇನ್ನುಳಿದವರನ್ನು ಅವನ ಹೆಚ್ಚಿಗೆ ಒಯ್ಯುತ್ತಿದ್ದರು ಬ್ರಿಟಿಷರ, ಬ್ರಿಟಿಷರ. ಹೋರಾಡಿ ಸ್ವಾತಂತ್ರ್ಯ ಹಾದಿ ಹುಡುಕಿದರು ಭಾರತೀಯರ, ಭಾರತೀಯರ. ಬ್ರಿಟಿಷರ ನೇಮಕ ಎದೆ ಗುಂದಲಿಲ್ಲ ಜನರ. ಮೊದಲು ಸಂಸ್ಥಾನಿಕರು ಬಂಡೆದ್ದಾಗ ಸಿಪಾಯರ ಬಂದೂಕ ನಿರಾಕರಿಸಿ ಧರ್ಮ ನೀತಿ ಮೇಲೆ ನಡೆಸಿದರು ಆಧಾರ. ಇಂಥ ಬಿಕ್ಕಟ್ಟಿನಲ್ಲಿ ಕಾಯ್ದೆ ಉಲ್ಲಂಘಿಸಿದರೆ ಬಹಳ ದುಸ್ತಾರ, ಇಂಥ ಬಿಕ್ಕಟ್ಟಿನಲ್ಲಿ ಕಾಯ್ದೆ ಉಲ್ಲಂಘಿಸಿದರೆ ಬಹಳ ದುಸ್ತಾರ. ಗವರ್ನರ ಹೆಸರಿನಲ್ಲಿ ಆಟ ಹೂಡಿ ಕೂಟ ಮಾಡಿದವರ, ಕೂಟ ಮೂಡಿದವರ. ಹೋರಾಡಿ ಸ್ವಾತಂತ್ರ್ಯ ಹಾದಿ ಹುಡುಕಿದರು ಭಾರತೀಯರ ಭಾರತೀಯರ. ಬ್ರಿಟಿಷರ ನೀತಿ ನೇಮಕ ಎದೆ ಗುಂದಲಿಲ್ಲ ನಮ್ಮ ಭಾರತೀಯ ಜನರ ಭಾರತೀಯ ಜನರ. ಬರು ಬರುತ್ತ ಎಲ್ಲೆಲ್ಲಿ ಸ್ವಾತಂತ್ರ್ಯ ಚಳವಳಿ ಎದ್ದಾರೆ, ರಾಷ್ಟ್ರೀಯ ಕಾಂಗ್ರೆಸ್ ಕಟ್ಟಿದರು ದಾದಾಬಾಯಿನವರು ಜಿಯವರ. ಅಧಿವೇಶನದಲ್ಲಿ ನಡೆಸಿ ಸ್ವಾತಂತ್ರ್ಯದ ವಿಚಾರ. ಬ್ರಿಟಿಷರ ಗುಂಡಿಗೂ ಹೆದರಲಿಲ್ಲ ಯಾವ ಭಾರತೀಯರ ನಮ್ಮ ಭಾರತೀಯರ. ಮಹಾತ್ಮ ಗಾಂಧೀಜಿಯವರು ತೊಟ್ಟರು ಒಂದು ನಿರ್ಧಾರ, ಐಸಾ ಪರಮೋಧರ್ಮ ತತ್ವವನ್ನು ಸಾರಿ ಜನರೇ ದೂರ. ಭಾರತೀಯರ ಒಕ್ಕುರುಳಿನ ಕೂಗು ಕೇಳಿ ಬ್ರಿಟಿಷರ ಕಾಯ್ದೆಯಲ್ಲಿ ಮಾರ್ಪಾಡು ಮಾಡಿದರು ಶಿಕ್ಷಣದ ಆಧಾರ. ಮಹಾತ್ಮ ಗಾಂಧೀಜಿಯವರು ತೊಟ್ಟರು ಒಂದು ನಿರ್ಧಾರ, ಐಸಾ ಧರ್ಮತತ್ವ ಎಂಬ ಪರಿಪಾಲನೆ ಸಾರಲು ಜನರೆದುರ. ಭಾರತೀಯರ ಒಕ್ಕುರುಳಿನ ಕೂಗು ಕೇಳಿದರು ಬ್ರಿಟಿಷರ ಕಾಯ್ದೆಯಲ್ಲಿ ಮಾರ್ಪಾಡು ಮಾಡಿದರು ಶಿಕ್ಷಣದ ಆಧಾರ. ಹೋರಾಡಿ ಸ್ವಾತಂತ್ರ್ಯ ಹಾದಿ ಹುಡುಕಿದರು ನಮ್ಮ ಭಾರತೀಯರ. ಬ್ರಿಟಿಷರ ನೀತಿ ನೇಮಕ ಎದೆಗುಂದಲಿಲ್ಲ ನಾವು ರಾಷ್ಟ್ರೀಯರ ನಮ್ಮ ರಾಷ್ಟ್ರೀಯರ. ಇಡೀ ದೇಶವೇ ರೊಚ್ಚಿಗೆದ್ದು ನಡೆಸಿ ಎಲ್ಲೆಲ್ಲಿ ಸಹಕಾರ, ಯಾವ ರೀತಿಯಿಂದ ಧುಮುಕಿದರು ನಿಶಸ್ತ್ರಿಗಳು ಈ ಜನರ. ಬ್ರಿಟಿಷರ ಅಪಾರ ಸೈನ್ಯ ಮದ್ದು ಗುಂಡುಗಳ ಎದರ, ಬಲಿದಾನವಾದರೂ ಪರದೇಶಿ ಮಾಲಿಗೆ ಹಾಕಿದರು ಅವರು ಬಹಿಷ್ಕಾರ ಬಹಿಷ್ಕಾರ. ಏ ಮುಂಬಯಿ ಕಾಂಗ್ರೆಸ್ ಅಧಿವೇಶನ ವ್ಯವಹಾರ ನಡೆಸಿ ವಿಚಾರ, ಬರಬರ್ತ ಚಲಿಜಾವ ಚಳವಳಿ ದೇಶಕ್ಕೆ ವ್ಯಾಪಿಸಿದವರ. ಬಹು ಬಗೆಯಿಂದ ದೇಶಕ್ಕೆ ಚಲಿಜಾವ ಚಳವಳಿ ವ್ಯಾಪಿಸಿದರು ನಮ್ಮ ಜನರ. ಗಾಂಧಿ ನೆಹರುರವರು ಇನ್ನಿತ ಮುಖಂಡರು ಇದ್ದರು ನಮಗ ಆಸರ. ಶಾಂತತೆಯಿಂದ ಭಾರತದ ಧ್ವಜವನ್ನು ಎತ್ತಿ ಹಿಡಿದವರ, ಜೇಲು ಸಹಿಸಿದ್ರು ಉಪವಾಸ ಗೈದರು ಇಪ್ಪತ್ತನ್ನು ಎದುರಿಸಿದವರ, ಖಾದಿ ಧರಿಸಿ ಭಾರತ ಮಾತೆಗೆ ಜಯ ಆಗಲಿ ಎಂದು ಘೋಷಣೆ ಕೂಗಿದವರ, ಭಾರತ ಮಾತಾಕಿ ಜಯ ಎಂದು ಘೋಷಣೆ ಕೂಗಿದವರ. ಹೋರಾಡಿ ಸ್ವಾತಂತ್ರ್ಯ ಹಾದಿ ಹುಡುಕಿದ್ರು ಭಾರತೀಯ ಜನರ ನಾವು ಭಾರತೀಯರ. ಬ್ರಿಟಿಷರ ನೀತಿ ನೇಮಕ ಎದೆಗುಂದಲಿಲ್ಲ ಯಾರ್ಯಾರ. ಎಷ್ಟೋ ವರ್ಷ ಜ್ಞಾಸವಾಸ ಅಂಧಕಾರಕ್ಕೆ ನೂಕಿದ್ದರು ಅವರ, ಅನುಭವಿಸಿದ ಕಷ್ಟ ನಷ್ಟಗಳು ಹೇಳುತ್ತಿರುವುದಕ್ಕೂ ದುಸ್ತರ. ಸಿಕ್ಕಲ್ಲಿ ಕಾಡುತ್ತಿದ್ರು ಅಪರಾಧಿಗಳಂತೆ ನಾವು ಅವರೆದರ, ಹೆದರಬೇಕು ದೇಶೀಯರು ಬ್ರಿಟಿಷರು ಅಲ್ಲಿ ಯಾರ ಕಂಡರ. ಹೋರಾಡಿ ಸ್ವಾತಂತ್ರ್ಯ ಹಾದಿ ಹುಡುಕಿದರು ಭಾರತೀಯರ, ಬ್ರಿಟಿಷರ ನೀತಿ ನೇಮಕ ಎದೆಗುಂದಲಿಲ್ಲ ಜನರ. ಎಷ್ಟು ವರ್ಷ ಅಜ್ಞಾತವಾಸ ಅಂಧಕಾರ ಸಹಿಸಿದವರ, ಅನುಭವಿಸಿದ ಕಷ್ಟ ನಷ್ಟಗಳು ಹೇಳುವುದಕ್ಕೆ ದುಸ್ತಾರ. ಕೊನೆಯ ಗವರ್ನರ್ ಜನರಲ್ ಮೌಂಟ್ ಬೆಟ್ಟನರು ಆಶ್ವಾಸನೆ ಇತ್ತಾರೆ, ಸ್ವಾತಂತ್ರ್ಯದ ಹಾದಿಯಾಯಿತು ಗಾಂಧಿ ತತ್ವದ ವಿಚಾರ. ಸುರಿಯುವ ಮಳೆಯಲ್ಲಿ ಬೆಳಗಾಗುವಲ್ಲಿ ಬ್ರಿಟಿಷರ, ದೇಶ ಬಿಟ್ಟು ಅಧಿಕಾರ ಕೊಟ್ಟು ಹಾದ್ರೆ ನಾವು ಸ್ವತಂತ್ರರ ಸ್ವತಂತ್ರರ. ದೇಶ ಬಿಟ್ಟು ರಾಜಸೂತ್ರವನ್ನು ಕೊಟ್ಟು ಹೋದರು ಅಂದಿಗೆ ನಾವು ಆದೆವು ಸ್ವತಂತ್ರರ. ಭಾರತ ದೇಶ ಭಕ್ತಿ ಗೀತೆ ಬರೆದು ಹಾಡಿದರು ಭಾವಿ ಜನರ, ಬಸವರಾಜ ಮಾದಿಗರ ಲಾವಣಿ ಪದವನ್ನು ಬರೆದು ಕರುಣಿಸಿದ ಕುಡಿಸಿ ದೇಶ ನಮಗಾದ ಆಧಾರ. ಹೋರಾಡಿ ಸ್ವಾತಂತ್ರ್ಯ ಹಾದಿ ಹುಡುಕಿದರು ಭಾರತೀಯರ ಭಾರತೀಯರ, ಬ್ರಿಟಿಷರ ನೀತಿ ನೇಮಕ ಎದೆ ಗುಂದಲಿಲ್ಲ ಯಾವ ಜನರ. ಬಂದುಕು ನಿರಾಧಾರಿಗಳು ಬಂದುಕು ನಿರಾಕರಿಸಿದರು, ನಮ್ಮ ಧರ್ಮ ನೀತಿ ಮೇಲೆ ನಮಗಾಧಾರ, ಇಂಥ ಬಿಕ್ಕಟ್ಟಿನಲ್ಲಿ ಕಾಯ್ದೆ ಉಲ್ಲಂಘಿಸಿದರು ಬಹಳ ದುಸ್ತರ. ಆಗ ರಾಣಿ ಹೆಸರಿನ ಮೇಲೆ ಗವರ್ನರ್ ಜನರಲ್ ಆಕ್ಟ್ ಹೂಡಿ ಕೂಟ ಮಾಡಿದರು, ಕೋರ್ಟ್ ಮಾಡಿದರು ಬ್ರಿಟಿಷರ. ಬರಬರುತ್ತ ಎಲ್ಲೆಲ್ಲಿ ಸ್ವಾತಂತ್ರ್ಯ ಚಳವಳಿಯ ಉಚ್ಚಾರ, ರಾಷ್ಟ್ರೀಯ ಕಾಂಗ್ರೆಸ್ ಕಟ್ಟಿದರು ದಾದಾಬಾಯಿ ನವರೋಜಿಯವರ. ಮತ್ತು ನಮ್ಮ ದೇಶದ ಅನೇಕ ಮುಖಂಡರ ಅಧಿವೇಶನದಲ್ಲಿ ನಡೆಸಿದರು ಸ್ವಾತಂತ್ರ್ಯದ ವಿಚಾರ. ಶಾಂತತೆಯಿಂದ ಶಾಂತತೆಯಿಂದ ಅವರು ಜೈಲವನ್ನು ಅನುಭವಿಸಿದವರ, ಜೈಲು ವಾಸವನ್ನು ಅವರು ಅನುಭವಿಸಿದವರ, ಖಾದಿ ಧರಿಸಿ ಭಾರತ ಮಾತೆಗೆ ಜೈ ಘೋಷಣೆ ಕೂಗಿದವರ, ಕೊನೆಯ ಗವರ್ನರ್ ಮೌಂಟ್ ಬೆಟನ್ ಅವರು ಆಶ್ವಾಸನೆಯನ್ನು ನೀಡಿದವರ.